ಚಂದ್ರಶೇಖರ್ ಅವರೇ, ಈಗ ನಿಮ್ಮ ಒಂದು ಕೃಷಿ ಬದುಕಿನೊಳಗ ನಿಮ್ಮ ಕುಟುಂಬದ ಪಾತ್ರ ಏನದಂತೀರಿ? ಸರ್, ಯಾವುದೇ ಒಂದು ನಾವು ಸಾಧನೆ ಮಾಡಲಿ ಅಥವಾ ನಾವು ಮುಂದೆ ಹೋಗಬೇಕಾದ್ರೆ ನಮಗ ಹೆಂಡತಿ ಮಕ್ಕಳು ಎಲ್ಲರದು ಸಪೋರ್ಟ್ ಇರಬೇಕು. ಅವರೆಲ್ಲ ನಮಗೇನು ತೊಂದರೆ ಕೊಡಲಾರದೆ ಹೋದ್ರೆ ನಮ್ಮ ಸಂಸಾರ ಸರಿಯಾದ ಟ್ರ್ಯಾಕ್ನಲ್ಲಿ ಹೋಗ್ಲಿಕ್ಕ ಅನುಕೂಲ ಆಗ್ತದೆ. ಅದ್ರ ಒಬ್ಬರೇ ಒಬ್ರು ಯಾರೇ ಡಿಸ್ಟರ್ಬ್ ಮಾಡಿದ್ರು ನಟ್ ಲೂಸ್ ಆಯ್ತಪ್ಪ ಅಂದ್ರೆ ನಮ್ದು ಸಂಸಾರಕ್ಕೆ ಏರುಪೇರು ಆಗ್ತದ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಅಂದ್ರೆ ಸಂಸಾರದೊಳಗೆ ಎಲ್ಲರೂ ನೆಮ್ಮದಿಯಿಂದ ನೆಮ್ಮದಿಯಿಂದ ಇರಬೇಕ್ರಿ. ಒಬ್ಬರಿಗೊಬ್ಬರು ಅರಿತುಕೊಂಡು ಹೋಗ್ಬೇಕು. ಸಮಬಾಳು ಆದಾಗ ಮಾತ್ರ ಸಾಧ್ಯ ಆಗ್ತದೆ. ಬಹಳ ಸಂತೋಷ. ಅಂದ್ರೆ ನೀವು ಒಬ್ಬರೇ ಒಕ್ಕಲ್ತನ ಮಾಡ್ಕೋತ ಈ ಯಾಂತ್ರೀಕರಣ, ಈ ಟ್ರ್ಯಾಕ್ಟರ್, ಆಮೇಲೆ ಏನು ಉಪಕರಣಗಳದಾವ ಅದ್ರ ಜೊತೆಗೇನೆ ನೀವು ನಿಮ್ಮ ಎಲ್ಲಾ ಕೆಲಸಗಳನ್ನು ನಿಭಾಯಿಸ್ತಾ ಇದ್ದೀರಿ? ಹೌದು. ಇದರಿಂದ ನಿಮಗ ಯಾವಾಗ್ಲೂ ಹಿಂಗ ಬಹಳ ಭಾರ ಅನಿಸಿಲ್ಲ ಯಾವತ್ತಾದ್ರೂ ಸಹಿತ? ಭಾರ ಅನಿಸಿಲ್ಲ ಸರ್ ಅದು. ಯಾಕಂದ್ರೆ ಇವತ್ತು ಬಂದಿದ್ದು ಇವತ್ತೇ ಮಾಡ್ಬೇಕಂತ ಇರಲ್ಲ, ಅದು ನಾಳೆಗೆ ಬರ್ತದಂದ್ರೆ ಇವತ್ತು ಹೇಳಿರ್ತದ, ನಾವು ಟೈಮ್ ತಗೊಂಡು ಮಾಡಬೇಕಾಗ್ತದ. ಈ ಇಮಿಡಿಯೇಟ್ ಆಗಿ ಇದು ಕೆಟ್ಟ ಹೋಗಿ ನಿಂದ್ರಂಗಿಲ್ರಿ, ಯಾವಾದನು ಅದಕ್ಕೆ ಮುನ್ಸೂಚನೆ ಕೊಡ್ತದೆ. ಆ ಮುನ್ಸೂಚನೆ ನಾವು ತಿಳ್ಕೋಬೇಕು ಸರ್. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಿಮ್ಗೆ ಒಂದು ಕರೆಂಟ್ ಮೋಟರ್ ಇರ್ತದ, ಅದು ಪಟ್ ಅಂತ ಒಂದೇ ದಿನ ಸುಡಲ್ರಿ, ಅದಕ್ಕೆ ಮೊದಲು ಫ್ಯೂಸ್ ಹೋಗ್ತಾವ, ವೈರ್ ಗರಂ ಆತದ, ಅದ್ರ ಮೇಲೆ ತಿಳ್ಕೊಬೇಕ್ರಿ ನಾವು. ಇದು ಬಹಳ ದಿವಸ ಆಗ್ಯದ ಅಥವಾ ಲೈನ್ ಏನು ಫಾಲ್ಟ್ ಬಂದದ ಏನಾಗ್ಯದ ತಿಳ್ಕೊಂಡ್ರೆ ನಮ್ಗೆ ಅದು ಮಾಡ್ಕೊಳಿಕ್ ಸಾಧ್ಯ ಆಗ್ತದೆ. ಈಗ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಗಾಡಿ ಹೋಗ್ಬೇಕಾದ್ರೆ ಪಂಕ್ಚರ್ ಆಗುವಂತದ್ದು, ಬ್ಲಾಸ್ಟ್ ಆಗುವಂತದ್ದು, ಟೈರ್ ಒಡೆಯುವಂತದ್ದು ಆಗ್ತದೆ. ಟ್ರ್ಯಾಕ್ಟರ್ಗೆ ಯಾವಾಗಾದ್ರೂ ಹಂಗಾಗಿದೇನ್ರಿ? ಟ್ರ್ಯಾಕ್ಟರ್ಗೆ ಹಂಗ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಟೈರ್ ಸೌದಿದ್ದು ನಮಗೆ ಗೊತ್ತಾಗ್ತದ, ಅದು ಟೈರ್ ಏನಾರ ಔಟ್ ಹೊಡೆದ್ರೆ ಒಡಿತದ, ಅದು ನಮಗೆ ಹೇಳ್ತದ ಸರ್. ಅದು ಸರಿ. ನಾವು ಟ್ರ್ಯಾಕ್ಟರ್ ಯಾವಾಗೂ ಪಂಕ್ಚರ್ ಆಗಿದ್ದಾಗ್ಲಿ ಅಥವಾ ಬ್ಲಾಸ್ಟ್ ಆಗಿದ್ದಾಗ್ಲಿ ಆಗಿಲ್ಲ ಎಂದೂ ಆಗುದಿಲ್ಲ. ಎಂದೂ ಆಗುದಿಲ್ಲ ಸರ್. ನಿಂತಲೇ ಹಾವು ಹೋಗ್ತಾವ ಸರ್, ಟೈರ್ ಬಹಳ ವೀಕ್ ಆಯ್ತಂದ್ರೆ ಇದು ಹೋಗ್ಯದ ಟೈರ್ ಅಂತ ನಾವು ತಿಳ್ಕೋಬೇಕು. ಇನ್ನು ದಾರ್ಯಾಗ ಹೋಗ್ತಾ ಮುಳ್ಳ ಮಳಿ ಅವು ಚುಚ್ಚಿರ್ತಾವ, ಅಚಾನಕ್ ಆತವ್ರಿ, ಅದೊಂದು ಇದು ಇರಲ್ಲ. ಯಾಕಂದ್ರೆ ಹೊಲದೊಳಗೆ ಆಮೇಲೆ ಹೊಲ ಸುತ್ತಮುತ್ತಲ ತಿರುಗಾಡುವಾಗ ಮತ್ತು ಮುಳ್ಳುಗಳು ಅವು ಇದ್ದೇ ಇರ್ತಾವ ಸರ್. ಅವು ಮುಳ್ಳು ನಟ್ರೆ ಅವತ್ತಿಂದ ಅವತ್ತೇ ಹಾವು ಹೋಗಲ್ರಿ. ಹೌದು. ಕೆಲಸ ಮುಂದ್ಮೇಲೆ ರಾತ್ರಿ ನಿಂದ್ರಿಸಿದಾಗ ಹವಾ ಹೋಗ್ತಾವ ಸರ್. ಇಮಿಡಿಯೇಟ್ ಹವಾ ಹೋಗ್ಬೇಕಂದ್ರೆ ಅದಕ್ಕೆ ಮುಂಜಾನೆ ಕೆಲಸ ಮಾಡೋ ಮುಂದೆ ಹವಾ ಇಲ್ಲ ಅಂತಂದಾಗ ನಾವು ಅರ್ಲಿ ಮಾರ್ನಿಂಗ್ ಎದ್ದು ನೋಡ್ಕೋಬೇಕು ಸರ್. ಅಂದ್ರೆ ಅಂತ ಸಂದರ್ಭಗಳು ಬಂದಿಲ್ಲ ನಿಮಗೆ? ಬಂದಿಲ್ಲ. ಕಂಡೀಷನ್ ಇಡ್ತಿದ್ದೇವ್ರಿ. ಅಡ್ಡಿಲ್ಲ. ಈಗ ತಾವೇನು ಮೆಕನೈಸೇಷನ್ ಮಾಡಿಕೊಂಡ್ರಿ, ಎಲ್ಲಾ ಯಂತ್ರಗಳ ಮೂಲಕ ಮಾಡ್ತಾ ಇದ್ದೀರಿ, ಯಾವ ರೀತಿ ನಿಮಗೆ ಇದು ಲಾಭ ಅನಿಸಿದ? ಈಗ ಕೂಲಿ ಆಳುಗಳ ಮೇಲೆ ನಾವು ಅವಲಂಬನೆ ಆಗಬೇಕು, ಅವ್ರನ್ನ ಕರಿಬೇಕು, ಮತ್ತೆ ಅವ್ರು ಬಂದಾಗ ಅವ್ರನ್ನ ಮ್ಯಾನೇಜ್ ಮಾಡಬೇಕು, ಇವೆಲ್ಲ ಬಹಳ ಕೆಲಸಗಳಿರ್ತಾವ. ಯಾಂತ್ರೀಕರಣ ಮಾಡೋದು ಬಹಳ ಲಾಭದಾಯಕ ಅಂತ ಹೇಳಿ ನಿಮಗ ಅನಿಸ್ತದ? ಹೆಂಗ? ನೂರಕ್ಕೆ ನೂರು ಸತ್ಯ ಅದ ಸರ್ ಈ ಮಾತಿನೊಳಗ. ಯಾಂತ್ರೀಕರಣ ಇದ್ರೆ ನಾವು ಮತ್ತೊಬ್ಬರ ಮೇಲೆ ಡಿಪೆಂಡ್ ಇರಲ್ರಿ. ಆಳುಗಳರೇ ಬೇಕ್ರಿ, ಬೇರೆ ಕೆಲಸಕ್ಕೆ ಆಳುಗಳು ಬೇಕಾತಾವ. ಈ ಮನುಷ್ಯ ಬಿತ್ತದ ಮೇಲೆ ಮುಂದ ಹತ್ತು ಆಳುಗಳು ಬೇಕಾತಾವ್ರಿ ಅದು ಮೇಂಟೈನ್ ಮಾಡ್ಲಿಕ್ಕೆ. ಆ ಬಿತ್ತ ಮನುಷ್ಯ ನಮಗ್ ಕರೆಕ್ಟ್ ಇತ್ತು, ಅದು ಟ್ರ್ಯಾಕ್ಟರ್ ನಡೆಸ ಮನುಷ್ಯ ಕರೆಕ್ಟ್ ಇತ್ತು ಅಂದ್ರೆ ನಮಗ್ ಹತ್ತು ಆಳಿಂದು ಕೆಲಸ ಆತದ. ಆಮೇಲೆ ನಮ್ ಟೈಮಿಗ್ ಆತದ್ರಿ. ಈ ವ್ಯವಸಾಯದೊಳಗ ನಾವು ಬಿತ್ತದು ಉಳುಮೆ ಮಾಡೋದು ಟೈಮಿಂಗ್ ಬಹಳ ಮಹತ್ವ. ಟೈಮ್ ಬಿಟ್ಟು ನಾವು ಆದಾಗ ಬಿತ್ತೀವಿ, ಹುಳ ತಿಂದ ಮೇಲೆ ಹೆಣ್ಣೆ ಹೊಡಿತೀವಿ ಅಂದ್ರೆ ಆಗಂಗಿಲ್ಲ, ಅದು ನುಕ್ಸಾನ ಆತದ. ಅದಕ್ಕೆ ಮೇನ್ ಏನಂದ್ರೆ ಬೆಳಿ ಮೇಲೆ ನಮ್ದು ಲಕ್ಷ್ಯ ಬಹಳ ಇರಬೇಕ್ರಿ. ನಾವು ದಿನಕ್ಕೆ ಒಂದ್ ಸಾರಿ ಅಥವಾ ಎರಡನೇ ದಿನಕ್ಕೆ ಒಂದ್ ಸಾರಿ ನಾವು ಬೆಳಿದಾಗ ತಿರುಗಾಡೋದು ಮಾತ್ರ, ಅದು ನೀರ್ ಬೇಕಾಗ್ಯದ, ಅದಕ್ಕೆ ಏನ್ ರೋಗ ಬಂದದ ಅನ್ನೋದು ನಮಗ್ ತಿಳ್ಕೊಲಕ್ ಸಾಧ್ಯ ಆಗ್ತದೆ ಸರ್. ಯಾವತ್ತು ಗಮನಿಸ್ತಾ ಇರಬೇಕು, ಯಾವತ್ತು ಹೊಲದೊಳಗೆ ಇರಬೇಕು, ಯಾವತ್ತು ಗಮನಿಸಬೇಕು. ನಮ್ಮ ದೇಹಕ್ಕೆ ಹೆಂಗ್ ಗಮನ ಕೊಡ್ತೀವಿ ಹಂಗ ನಾವು ಬೆಳೆಗೂ ಗಮನ ಕೊಡಬೇಕು, ಭೂಮಿಗೂ ಗಮನ ಕೊಡಬೇಕು. ಬೋರ್ವೆಲ್ ತೆಗೆದ ನಂತರ ನಿಮ್ಮ ಏನು ಕೃಷಿ ಜೀವನದ ದಿಕ್ಕೆ ಬದಲಾಯಿತು ಅನ್ನುವಂತಹ ಮಾತು ಹೇಳಿದ್ರಿ. ಅಷ್ಟು ನೀರು, ಸಾಕಷ್ಟು ಪ್ರಮಾಣದ ನೀರು ನಿಮಗೆ ಸಿಕ್ಕದ, ಬಹುಶಃ ಇಷ್ಟು ಪ್ರಮಾಣದ ನೀರು ನಾವು ಬೇರೆ ರೈತರ ಕಡೆ ಎಲ್ಲೂ ಕೇಳಿಲ್ಲ ಅಂತ ಹೇಳಿ ಅಂತ ಅನಿಸ್ತದ. ಅಷ್ಟು ನೀರು ನಿಮಗೆ ಸಿಕ್ತು, ಸಿಕ್ಕ ನಂತರ ನಿಮಗೆ ಏನು ಮಾಡಬೇಕು ಅಂತ ಅನಿಸ್ತು, ಮತ್ತೆ ಯಾರ ಕಡೆ ಹೋಗಿ ಇದ್ರ ಮುಂದೆ ಮಾರ್ಗದರ್ಶನ ಹ್ಯಾಂಗ್ ತಗೋಬೇಕು ಅನ್ನೋದ್ರ ಬಗ್ಗೆ ಏನ್ ವಿಚಾರ ಮಾಡಿದ್ರಿ ಅವಾಗ? ಏನೇನ್ ಪ್ಲಾನ್ ಮಾಡಿದ್ರಿ? ಅದೇ ಫಸ್ಟ್ ಟೈಮ್ ನಾ ನೀರಾವರಿದಾಗ ಧುಮುಕಿದ್ದು. ಅವಾಗ ನಮ್ಮ ಊರಾಗೆಲ್ಲ ರೈತರು ಮಾಡ್ತಿದ್ರು ಬೇಸಾಯ, ಅವರೆಲ್ಲ ತರಕಾರಿ ಮಾಡ್ತಿದ್ರು, ಅಲ್ಪ ಸ್ವಲ್ಪ ಏನಾರ ಬಾಳೆ ಉಳ್ಳಾಗಡ್ಡಿ, ನಾನು ಅವರಂಗೆ ಮಾಡ್ಕೋತ ಹೋದ್ರಿ. ಮುಂದ ಹೋದಂಗ ನನಗಿನ್ನ ಹೆಚ್ಚಿಗೆ ತಿಳ್ಕೋಬೇಕಂತ ಅನಿಸಿದಾಗ ನಾ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ಹೋಗೋದಾಗ್ಲಿ, ಈ ರೈತರ ಸಭೆಗಳಿಗೆ ಹೋಗೋದಾಗ್ಲಿ, ಇಂತಲ್ಲೆಲ್ಲ ಕೃಷಿ ಮೇಳಗಳಿಗೆ ಹೋದಲ್ಲಿ ಅಲ್ಲೆಲ್ಲ ನಾನು ಹೆಚ್ಚಿನ ಜ್ಞಾನ ದೊರಕುತ್ತೆ ಸರ್. ಅವಾಗ ನಂದು ದಿಕ್ಕು ಬದಲಾಯ್ತು. ಈಗ ಬಾಳೆ ಅಂದ್ರೆ ನಾ ಯಾರೇ ಬೆಳೆದವರು ಹೊಲದನ್ ಗಡ್ಡಿ ತಂದು ಹಚ್ಚಿದ್ರಿ. ಅವಾಗ ಟಿಶ್ಯೂ ಕಲ್ಚರ್ ಅಂತ ಬಂತು, ಅದು ಕಾನ್ಸೆಪ್ಟ್ ಗೊತ್ತಾಯ್ತು. ಅದ್ರಾಗ ನನಗೆ ಬಹಳ ಸಾಕಷ್ಟು ಮಾರ್ಪಾಟಾಯ್ತು, ಮಾರ್ಪಾಟಾಯ್ತು, ಪ್ರಗತಿ ಕೂಡ ಆಯ್ತು, ಪ್ರಗತಿ ಕೂಡ ಆಯ್ತು. ಅದು ಬಹಳ ಗಳಿಕೆ ಮಾಡುತ್ತೆ ನನಗೆ, ಬಾಳೆ ಮತ್ತು ಪಪ್ಪಾಯಿ, ಹಿಂಗಾಗಿ ಅದರಲ್ಲಿ ನಾನು ಯಶಸ್ವಿ ಕಂಡಿನ ಅಂತ ಹೇಳಿ. ಅಂದ್ರೆ ಟಿಶ್ಯೂ ಕಲ್ಚರ್ ಏನು ನೀವು ಬಾಳೆ ಹಚ್ಚಿದ್ರಿ, ಅವಾಗ ನಿಮಗೆ ಸಾಕಷ್ಟು ಅದರಿಂದ ಉತ್ಪನ್ನ ಬಂತು, ಉತ್ಪನ್ನ ಬಂತು ಸರ್. ಮತ್ತೆ ಅದಕ್ಕೆ ಬೇಡಿಕೆನೂ ಸಾಕಷ್ಟು ಆಯ್ತು ಅಂತೀರಿ? ಬೇಡಿಕೆ ಆದಾಗೆ ರೇಟ್ ಸಿಗ್ತದೆ ಸರ್, ರೇಟ್ ಸಿಕ್ಕಿದ್ರೆ. ಅವಾಗ ಆ ಕಾಲದಾಗ ನಮಗೆ 600 ರೂಪಾಯಿ ಕ್ವಿಂಟಲ್ ಹೋಯ್ತು. ಆಮೇಲೆ ಅದಕ್ಕೆಲ್ಲ ಇಲಾಖೆದವರು ಬಂದು ಎಲ್ಲಾ ರೈತರಿಗೆ ಹೇಳೋದ್ರಲ್ಲಿ ನನ್ನ ತೋಟಕ್ಕೆ ರೈತರು ಬಹಳ ಬಂದು ಭೇಟಿಯಾಗಿ ಅವ್ರಿಗೆ ಟಿಶ್ಯೂ ಕಲ್ಚರ್ ಗೊತ್ತಿದ್ದಿದ್ದಿಲ್ಲ, ನಮ್ದೇ ಅಗಿ ಕೊಡುವಂತ ನಂಬಲ್ಲಿದೆ ಅಗಿ ಒಯ್ದರು. ಆ ಬಾಳಿಕಿನ ಹೆಚ್ಚಿಗೆ ನನಗೆ ಆದ್ರೆ ಅವಾಗ 2 ರೂಪಾಯಿಗೆ ಒಂದು ಅಗಿ ಕೊಟ್ಟರು ನನಗೆ ಸಾಕಷ್ಟು. ಒಂದು ಗಿಡಕ್ಕೆ ಕನಿಷ್ಠ ಅಂದ್ರೂ 5 ಅಗಿ ಬರ್ತಾವ ಸರ್. ಆ ಅಗಿ ತಗೊಂಡು ಹೋದ್ರೆ ಅವರೇ ಕೆದರ್ಕೊಂಡು. ಆಮೇಲೆ ಎಲ್ಲರೂ ಒಂದೇ ಸಾರಿ ತೆಗಿತಾರ, ನಾ 100 ಸಾರಿ ತೆಗೆದ್ರಿ ಅದ್ರ ಬೆಳೆ ಒಂದ್ ಸಾರಿ ಹಚ್ಚಿದ್ದು, ಒಂದ್ಸಲ ಹಚ್ಚಿದ್ದು. ಎರಡು ವರ್ಷನಾಗ 3 ಕ್ರಾಪ್ ಬಂತು ಸರ್. ಅವಾಗ ಲಕ್ಷ ಅಂದ್ರೆ ನಮಗೆ ಬಹಳ ದೊಡ್ಡ ಅಮೌಂಟ್ ಇತ್ತು. ಅವಾಗ ಕನಿಷ್ಠ ಅಂದ್ರೆ 3.5 ಲಕ್ಷ ರೂಪಾಯಿ ನನಗ 2 ಎಕರೆದೊಳಗ ಆಯ್ತು ರೀ. ಅವಾಗ ನಮಗೆ 100 ಎಕರೆ ಕೂಡಿ 3 ಲಕ್ಷ ರೂಪಾಯಿ ಮಾಲ್ ಬರ್ತಿದ್ದಿಲ್ಲ ಸರ್. ಅವಾಗೇನ್ ಸಜ್ಜೆ ಬೆಳಿತಿರು, ಜ್ವಾಳ ಬೆಳಿತಿರು, ಶೇಂಗಾ ಬೆಳಿತಿದ್ರು. ಸಜ್ಜೆ 100 ರೂಪಾಯಿ ಕ್ವಿಂಟಲ್ ರೀ, ಜ್ವಾಳ 100 ರೂಪಾಯಿ 150 ರೂಪಾಯಿ ಕ್ವಿಂಟಲ್ ಹಿಂಗಿರ್ತಿತ್ತು ಸರ್. ಹಿಂಗಾಗಿ ನಾ 16 ಎಕರೆ ಹೊಲದಾಗ ಇದು ಮಾಡ್ಕೋತೆ. ಇನ್ನೊಂದು ಹೊಲಕ್ಕೆ ನಮಗೆ ನೀರ್ ಇದ್ದಿದ್ದಿಲ್ಲ ಸರ್, ಅಲ್ಲಿ ಬಾವಿ ಹೊಡೆದಿದ್ದೇವೆ ಎಲ್ಲ ಮಾಡಿದ ನೀರ್ ಇದ್ದಿದ್ದಿಲ್ಲ. ಇಲ್ಲಿಂದ 2 ಕಿಲೋಮೀಟರ್ ಪೈಪ್ ಲೈನ್ ಮಾಡ್ಕೊಂಡು ಹೋಯ್ದು ಅಲ್ಲಿ ಆ ಹೊಲ ಎಲ್ಲ ತಯಾರು ಮಾಡಿ ಸರ್. ಅದು ಕೆರೆ ಮಣ್ಣ ಅದು ಹೊಡೆದು ಅಂದ್ರೆ ಅಲ್ಲಿ ಬೆಳೆದಿದ್ದು ನಾನು ಹೊಟ್ಟೆ ತುಂಬಿಸ್ಕೊಂಡು ಸಂಸಾರ ನಡೆಸಿ ಮತ್ತೆ ಅದಕ್ಕೆ ಹಾಕಿನಿ ಸರ್ ರೊಕ್ಕ. ಅವಾಗ ಈ ಭೂಮಿ ಡೆವಲಪ್ ಆಗಿದ್ರಿ. ಅದು ಎದಕ್ ಮಾಡಿದ್ರ ಅಂದ್ರೆ ಬರೇ ದನ ಮೈಸಲು ಕತ್ತಿ ಇತ್ತು ನಮ್ದು ಮಡ್ಡಿ ಹೊಲ. ಅವಾಗ ನಮ್ಮ ಹಾರ್ಟಿಕಲ್ಚರ್ದವರು ಮೂಲಿಯ ಸಾವಿರ ಅವ್ರಿಗೆ ಹೋಗಿ ತೋರಿಸ್ತಾ ಇಲ್ಲ ಹೆಂಗೆ ನಾ ಗ್ರೇಪ್ ಹಚ್ಚಬೇಕಂತ ನಂದು ಉದ್ದೇಶ ಇತ್ತು. ಇಲ್ಲ ಇದು ಬೋರ್ವೆಲ್ ನೀರ ಅಷ್ಟು 100% ಗ್ಯಾರಂಟಿ ಇರಲ್ಲ, 4 ವರ್ಷ ಮಳೆ ಹೋಯ್ತಂದ್ರೆ ಹೋಗ್ತದ ಬರ್ತದ, ನೀವೀಗ 1 ಎಕರೆಗೆ 2 ಲಕ್ಷ ಖರ್ಚು ಮಾಡಿದ್ರೆ ಮುಂದೆ ತೊಂದರೆ ಬರಬಹುದು ಅಂತ ಅವ್ರು ಮುನ್ಸೂಚನೆ ಕೊಟ್ಟರು ಸರ್. ಅದನ್ನ ತಿಳ್ಕೊಂಡೆ ಅದು ಅದು ಹಂಗೇನೂ ಆಯ್ತಿರೋ. ಹೌದಾ? ಅದಕ್ಕೆ ನಾ ಅದು ಗ್ರೇಪ್ ಮಾಡ್ಲಿಲ್ರಿ, ಅದಕ್ಕೆ ಅಲ್ಲಿ ನಿಂಬೆ ಗಿಡ ಹಚ್ಚಿದ್ರಿ. ಅದು 3 ಎಕರೆ ನಿಂಬೆ ಗಿಡ ಅದ್ರಿ, ಅದು ಹೆಂಗ್ ಮಾರದ್ರು ನಮಗೆ 3-3.5 ಲಕ್ಷ ರೂಪಾಯಿ ಆರಾಮ್ ಬರ್ತದ್ರಿ. ಎಲ್ಲಾರು ತಿಂದು ಉಂಡು ಏನ್ ಮಾಡಿದ್ರು ಖರ್ಚಿರ್ಲ, ಅದು 3-3 ಆ ಹೊಲನೇ 1 ಲಕ್ಷ ರೂಪಾಯಿ ಮಾಲ್ ಹಾತಿದ್ದಿಲ್ರಿ ಅದು. ಆಮೇಲೆ ಮಳೆಗಾಲದಾಗ ನಾವು ತೊಗರಿ ಅದು ಹಾಕ್ತಿವಿ ಸರ್, ಅದು 2 ಚೀಲ ಹಾತಿದ್ದಿಲ್ಲ, ಈಗ 6 ಚೀಲ ಆಗ ಪೊಸಿಷನ್ ಬಂದ. ಒಂದು ಇರಿಗೇಷನ್ ಕೊಡ್ತೀವಿ ಸರ್ ಅದಕ್ಕೆ. ಹಿಂಗಾಗಿ ಅನುಕೂಲ ಐತೆ ಸರ್. ಈಗೇನು ನೀವು ಬೆಳೆಗಳನ್ನು ಬೆಳೆದ್ರಿ, ಮಾರ್ಕೆಟ್ ಎಲ್ಲಿ ಮಾಡ್ತಾ ಇದ್ರಿ ಸರ್? ಮಾರ್ಕೆಟ್ ನಾನು 90% ಕಮಿಷನ್ ಏಜೆಂಟ್ಗಳ ಕಡೆ ಹೋಗಿಲ್ಲ ಸರ್. ಈಗ ಬಾಳಿ ಬೆಳೆದ್ರೆ ಡೈರೆಕ್ಟ್ ಭಟ್ಟಿದವ್ರಿಗೆ ಕೊಡ್ತಿದ್ರಿ, ಇಲ್ಲಾಂದ್ರೆ ಅಲ್ಲಿ ಲೋಕಲ್ ಮಾರೋರಿಗೆ ತಯಾರು ಮಾಡಿ ಅವ್ರಿಗೆ ಉದ್ರಿ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಮಾಡಿ ನೀವು ಮಾರಿ ಕೊಡ್ರಿ ಅಂತ ಕೊಡ್ತಿದ್ ಸರ್. ಹಿಂಗಾಗಿ ನಂದು ಪಗಾರ ಮಾರ್ಕೆಟ್ದಾಗೆ ಉಳಿದ್ರೆ ಅವ್ರ ಕಮಿಷನ್ ಹೋಗದೆ ನನ್ನ ಬೆಲೆ ಉಳಿದ ಇವತ್ತಿಂತ. ನಾನು ಇವತ್ತು ನಾ ತೊಗರಿ ಬೆಳಿತೀನಿ ಅಂದ್ರೆ ನಾ ಸೀಡ್ ಪ್ರೊಡಕ್ಷನ್ ತಗೋತೀನಿ ಸರ್, ಬೀಜೋತ್ಪಾದನೆ ಕೇಂದ್ರ ಅವ್ರಿಗೆ ಕೊಡ್ತೀನಿ. ಈಗ ನಮಗೆ ಇಲ್ಲಿ 10,000 ಅಂದ್ರೆ ಅಲ್ಲಿ 12,000 ರೂಪಾಯಿ ಕೊಡ್ತಾರೆ ರೇಟ್. ಸೀಡ್ ಕಾರ್ಪೊರೇಷನ್ದವ್ರು ಕೊಡ್ತಾರೆ ಸರ್ 3,000, ಕೇಂದ್ರ ಸರ್ಕಾರ ಸಹಾಯಧನ ಅಂತ ಬರ್ತದೆ ಸರ್ 11,000 ರೂಪಾಯಿ ನಮಗೆ ಒಂದು ಕ್ವಿಂಟಲ್ ಬೀಳುತ್ತದೆ ರೇಟ್. ಈ ವರ್ಷ ಇನ್ನ ಹೆಚ್ಚಿಗೆ ಆಗಬಹುದು, ನಾ ಹಿಂದಿಂದ ಹೇಳ್ತೀನಿ ರೇಟ್. ಆಮೇಲೆ ಈ ಗೋಧಿ ಮತ್ತು ಜೋಳ ಅವು ಎಲ್ಲ ಫುಲ್ ಆರ್ಗ್ಯಾನಿಕ್ ದಾಗ ಬೆಳಿತೀನಿ. ಆರ್ಗ್ಯಾನಿಕ್ ದಾಗ ಬೆಳೆಯೋದ್ರಲ್ಲಿ ನನ್ನ ಇರಲಿಂದ ಸಹಕಾರ ಪರಿಚಯ ಇದ್ದಾರೆ, ಅವ್ರು ನನ್ನ ಮೇಲೆ ವಿಶ್ವಾಸ ಮಾಡಿ ನಮಗೆ ಕೊಡ್ರಿ ಅಂತಾರ. ಎಲ್ಲ ಇಲ್ಲೇ ಡೈರೆಕ್ಟ್ ಕೊಟ್ಬಿಡ್ತೀನಿ, ಮಾರ್ಕೆಟ್ ಹೋಗೋ ಪ್ರಶ್ನೆ ಬರಲ್ಲ. ಎಲ್ಲ ಗ್ರಾಹಕರು ನೇರವಾಗಿ ಸಿಗ್ತಾವ ಸರ್. ಎಲ್ಲ ಅಧಿಕಾರಿಗಳು ನಮ್ಮ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ, ಬಿಸಿನೆಸ್ ಮ್ಯಾನ್ಗಳಿಗೆ, ಎಲ್ಲರಿಗೂ ಗೊತ್ತದಲ್ಲ. ಅದೇ ನೀವು ಬೆಳೆದಿದ್ದು ಗೊತ್ತದಲ್ಲ, ಎಲ್ಲರಿಗೂ ಗೊತ್ತಿರ್ತದ ಸಾವಯವದೊಳಗೆ ಬೆಳೆದಿರಿ, ಸಾವಯವ ವಿಷಮುಕ್ತವಾದ ಅರ್ಥ ಅಂತೇಳಿ. ಹಂಗಾಗಿ ನೇರವಾಗಿ ನಿಮಗೆ ಗ್ರಾಹಕರು ಸಿಗುವಂತಹ ಒಂದು ರಾಶಿ ಆದ್ರೂಪ್ಲೇ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೊಟ್ಟು ಬಿಡ್ತೀನಿ ಸರ್. ಹಂಗಾಗಿ ಮಾರುಕಟ್ಟೆದು ನಿಮಗೆ ಯಾವಾಗೂ ಸಮಸ್ಯೆ ಆಗಿಲ್ಲ? ಸಮಸ್ಯೆ ಆಗಿಲ್ಲ. ಈಗ ಹೊಸದು ನೀವು ತಾಳೆ ಬೆಳೆ ತಗೊಂಡಿನಿ ಅಂತಂದ್ರೆ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಅದನ್ನ ಸರ್? ತಾಳೆ ಬೆಳೆ ನಮ್ ಗುಲ್ಬರ್ಗಕ್ಕೆ ಬಂದು 6 ವರ್ಷ ಐತ್ರಿ. ನಮ್ಮ ರೈತ ಮಿತ್ರರೆಲ್ಲ ಹಚ್ಚಿ ಅವ್ರದ್ದು 6 ವರ್ಷ ಐತ್ರಿ, ನಂದು 3 ವರ್ಷ ಆಯ್ತು. 3 ವರ್ಷದ ಹಿಂದೆ ಮಳೆಗಾಲ ತುಟ್ಟಿ ಇದ್ದಾಗ ನಮ್ಮ ಬೋರ್ವೆಲ್ಗಳು ಬಹಳ ಡೀಪ್ ಹೋಗಿದ್ದೇವ್ರಿ. ಅದಕ್ಕೆ ನಾನು ಲೆಕ್ಕ ಹಾಕೋತ್ ಅವ್ರ ಜೊತೆಗೆ ನಾ ಸಂಪರ್ಕದಾಗಿದ್ದು ಅದ್ರ ಬೆಳೆದು ಸ್ವಲ್ಪ ಮಾಹಿತಿ ತಗೊಂಡಿದ್ರಿ. ನಾನು ಅದು ನೋಡ್ಲಿಕ್ಕೆ ಕೇರಳಕ್ಕೂ ಹೋಗಿ ಬಂದಿನ್ರಿ. ನಾನು ಬಂದ ಮೇಲೆ ನಮ್ಮ ಕಡೆ ಆಗ್ತದಂತ ನನಗೆ ಖಾತ್ರಿ ಐತ್ರಿ. ಅದು ಇಲಾಖೆದವರು ಮತ್ತು ಕಂಪನಿದವ್ರು ಹೇಳೋದಕ್ಕಿಂತ ನಾ ಮನಗಂಡು ಮಾಡ್ಕೊಂಡ್ರಿ. ಮಾಡ್ಕೊಂಡ ಮೇಲೆ ಅದು ಮಾಡ್ಲಿಕ್ಕೆ ಹೆಜ್ಜೆ ಇಟ್ಟು ಸರ್. ಹೆಜ್ಜೆ ಇಟ್ಟು ಇಲಾಖೆದವರಿಗೆ ಸಂಪರ್ಕ ಮಾಡಿದಾಗ ನನಗೆ ಬಂದು ಕೊಟ್ಟರು, ಅವರು 6 ಎಕರೆದ್ದು ಪ್ರಾಜೆಕ್ಟ್ ಕೊಟ್ಟರು. ಅವ್ರು ಬಂದೆಲ್ಲ ಮಾರ್ಕೋಟ್ ಹಾಕಿ ಕೊಟ್ಟ ಮ್ಯಾಗ ಮಾಡಿದೆ. ಅದೇ ಯಾಕೆ ಮಾಡಬೇಕು ಆಯ್ತು ಅಂದ್ರೆ, ನಮಗೀಗ ವಯಸ್ಸಾದಂಗ ಈ ದಿನಾಂದ ಕ್ರಾಪ್ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಲಾಂಗ್ ಟರ್ಮ್ ಮಾಡಬೇಕು ಅನ್ನೋದು ಒಂದು ತಲೆಗಿತ್ತು. ಅದಕ್ಕೆ ಇದು ಸೂಕ್ತ ಅದ ಅಂತ ಹೇಳಿ ನಾ ಇದು ಸೆಲೆಕ್ಟ್ ಮಾಡ್ಕೊಂಡ್ರಿ. ಮಂದಿ ಬಲ್ಲೆಲ್ಲ 3 ವರ್ಷ ಆದ್ರೂ ಈಲ್ಡ್ ಸ್ಟಾರ್ಟ್ ಆಗಿಲ್ಲ, ನನ್ನ ಬಲ್ಲಿ 2.5 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಈಲ್ಡ್ ಸ್ಟಾರ್ಟ್ ಆಗಿದ್ರಿ. ಈಗ ಆಲ್ರೆಡಿ ನಾ 8 ತಿಂಗಳದಾಗ 21 ಟನ್ ಮಾಲ್ ಕಟಿಂಗ್ ಆಗಿದ್ರಿ. ನಾನು ಅದಕ್ಕೆ ಮಾರ್ಕೆಟಿಂಗ್ ತೊಂದರೆ ಇಲ್ರಿ. ಅದನ್ನ ನೀವೇನ್ ಮೊದಲೇ ಒಪ್ಪಂದ ಮಾಡ್ಕೊಂಡಿದ್ರೆ? ಹಾಂ, ಟ್ರಯಾಂಗಲ್ ಅಗ್ರಿಮೆಂಟ್ ಅದ ಸರ್. ಫ್ರೀ ಆಫ್ ಆಯಿಲ್ ಕಂಪನಿ, ಹಾರ್ಟಿಕಲ್ಚರ್, ಫಾರ್ಮರ್. ಇವರು ಸಲಹೆಗಳು ಕೊಡ್ತಾರ, ಸರ್ಕಾರದ ಸವಲತ್ತುಗಳು ಬಂದಿವು ಇಲಾಖೆಯಿಂದ ಬರ್ತದ್ರಿ. ಒಯ್ಯದ ಅವ್ರ ಜುಮ್ಮೇದಾರಿ ಇರ್ತಾರೆ, ಒಯ್ಯೋದು ಮಾರ್ಗದರ್ಶನ ಮಾಡೋದು. ಪ್ರತಿ ತಿಂಗಳ ಅವ್ರದೆಲ್ಲ ಫೀಲ್ಡ್ ಆಫೀಸರ್ಗಳು ಅರೀ, ಅವ್ರು ಬಂದು ಭೇಟಿ ಕೊಡ್ತಾರ, ಇನ್ಸ್ಪೆಕ್ಷನ್ ಮಾಡ್ತಾರೆ. ಹಾಂ, ಏನಾಗ್ಯದ ಏನಿಲ್ಲ, ನೀವು ನೀರ್ ತಪ್ಪಿಸಿರಿ, ಗೊಬ್ಬರ ಕೊಡ್ರಿ, ಹೇಳ್ಕೊತಿರ್ತ ಸರ್. ನಾವು ಯಾವಾಗ ಸುಡಲ್ಲರಿ, ಹಿಂಗಾಗಿ ಅದು ಭೂಮಿ ಫಲವತ್ತತೆ ಬಹಳ ಇದ್ದ ಸಲೇಕ ಅವರು ಟೋಟಲಿ ಏನ್ ನೋಡ್ತಾರಂದ್ರೆ ಬಡ್ಡಿದ ಗರ್ತ್ ನೋಡ್ತಾರೆ ಸರ್. ಬಡ್ಡಿ ಎಷ್ಟು ದಪ್ಪ ಆಗ್ಯದ, ದಪ್ಪ ಆಗ್ಯದ ಅಂದ್ರೆ ಒಂದು ವರ್ಷಗೆ ಹೂವು ಸ್ಟಾರ್ಟ್ ಆಗ್ತವ್ರು, ಹೂವು ಮುರಿಬೇಕ್ರಿ ನಾವು. ಅವು ಹೂವು ಹಿಡಿದ್ರೆ ಬಡ್ಡಿ ದಪ್ಪ ಆಗಲ್ಲ. ಈಗ ನನ್ನ ಅನುಭವಕ್ಕೆ ಬಂದಿದ್ದೇನಂದ್ರೆ ಬಡ್ಡಿ ಎಷ್ಟು ದಪ್ಪ ಆಗ್ಯಾವಲ್ರಿ, ಅದರದ್ದು ಗೊನೆ ಅಷ್ಟು ವೇಟ್ ಬಂದವ್ರಿ. ಒಂದು ಗೊನೆ 30-40 ಕೆಜಿ ತನಕ ಬರ್ತವ್ರಿ. ಈ ಸಣ್ಣದಿದ್ದಾಗ ಬಿಟ್ಟು ಅಂದ್ರೆ 4 ಕಿಲೋ 5 ಕಿಲೋ ಬರ್ತವ್ರಿ. ಅದಕ್ಕಾಗಿ ಅವ್ರು 4 ವರ್ಷ 5 ವರ್ಷ ಏಜ್ ಹೇಳ್ತಾರೆ. ಈಗ ನಾನು ದಿನ ಮುಂದಿನ ವರ್ಷ ಬರ ಗೊನೆಯೆಲ್ಲ 30 ಕೆಜಿ ತನ ಬರ್ತಾವ ಸರ್. ಈಗ ಸದ್ಯ ರೆಡಿ ಅವರ್ ಸರ್ 25-30 ಕೆಜಿ ಗೊನೆಗಳು. ಅದಕ್ಕೆ ಟೈಮ್ ಬೇಕು, ಅದು ತಾಳೆ ಬೆಳೆ ಅಂತಾರೆ ಕನ್ನಡ. ತಾಳ್ಮೆನೂ ಬೇಕ್ರಿ, ತಾಳ್ಮೆ ಇದ್ದಾಗ ಬರ್ತದ. ಇನ್ನೊಂದು ತಪ್ಪು ಸಂದೇಶ ಏನ್ ಕೊಟ್ಟರು ಅಂದ್ರೆ, ಅದು ಮಾಡಿಬಿಟ್ರೆ ಏನ್ ಜೀರೋ ಮೇಂಟೆನೆನ್ಸ್ ಅದ, ಇದು ತಪ್ಪು ಸಂದೇಶ ಅದ. ನಾವು ಯಾವಾಗ್ನು ಅದಕ್ಕೆ ಹುಲ್ ಆಗ್ಲಾರ್ದಂಗ ಬೆಳಿಗ್ಗೆ ಏನಾಗ್ಯದ ನೋಡ್ಕೋತ ಸರಿಯಾಗಿ 3 ಸಾರಿ ನಾವು 2 ಸಾರಿ ಕೂಡ ಗೊಬ್ಬರನೇ 4 ಸಾರಿ ಮಾಡ್ಬೇಕು, ಸ್ಪ್ಲಿಟ್ ಮಾಡ್ಬೇಕ್ರಿ. ಅದಕ್ಕೆ 3 ತಿಂಗಳಿಗೊಮ್ಮೆ ಕೊಟ್ಟರು ಇನ್ನ ಬಹಳ ಅನುಕೂಲ ಇರ್ತದ. ನೀರ್ ಬಹಳ ಬೇಕ್ರಿ ಅದಕ್ಕೆ, ಬರೇ ಡ್ರಿಪ್ ಇರಿಗೇಷನ್ ಮಾಡ್ರಾಗಲ್ಲ, ಫ್ಲಡ್ ಕೊಡಬೇಕು. ಫ್ಲಡ್ ಕೊಟ್ಟಾಗ ಬರೋಬ್ಬರ ಸಕ್ಸಸ್ ಅದ ಸರ್. ನಾವು 30 ಎಕರೆ ಬೆಳೆದೊಟ್ಟು ಅದ್ರಾಗ ಆರಾಮಾಗಿ ನಮಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ತಗೊಳಕ್ ಆಗಬಹುದು ಅಂತ ನಾ ಊಹೆ ಮಾಡಿದ್ರಿ. ಈಗ ಅಂದ್ರೆ ಕಂಪನಿಯವರೇ ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರ ಸರ್? ನಾವು ಕಟಿಂಗ್ ಮಾಡಿ ಕಾಟಾ ಮಾಡಿ ಅವ್ರ ಗಾಡಿ ಹಾಕ್ಬೇಕು, ತೋಟಕ್ಕೆ ಗಾಡಿ ಬರ್ತದೆ. ಅವರು ಮೊದಲೇ ತಿಳಿಸ್ತಾರೆ ನಿಮಗೆ? ತಿಳಿಸ್ತಾರೆ. ನನ್ನ ಬಲ್ಲಿ 2 ಟನ್, ಇನ್ನೊಬ್ಬರ ಬಲ್ಲಿ 1 ಟನ್ ಹಿಂಗ್ ಬರ್ತಿರ್ತಾರೆ. ಅವ್ರ ಬಲ್ಲಿ ಎಲ್ಲ ರೈತರ ಚಾರ್ಟ್ ಇರ್ತದ, ಯಾರ ಬಲ್ಲಿ ಎಷ್ಟು ಗಿಡ ಅವ, ಎಷ್ಟು ಟನ್ ಬರ್ತದ ಅಂತ ಅವ್ರಿಗೆ ಮಾಹಿತಿ ಇರ್ತದ. 20-19, 1 ಟನ್ ಬರ್ಲಿ, 1.5 ಟನ್ ಬರ್ಲಿ, ಹಂಗ ಲೈನ್ ಮೇಲೆ ಹಾಕೋತ್ ಹೋಗ್ಬಿಡ್ತಾರ ಸರ್. ಅಂದ್ರೆ ಈಗ ನಿಮ್ಮ ಸುತ್ತಮುತ್ತಲ ಮತ್ತೆ ಇದ್ದಾರೆ ರೈತರು? ಹರ ಸರ್, ಈಗ ನಮ್ಮಲ್ಲಿ ಪರ್ತಾಬದ್ದಾಗ ಒಬ್ಬರು ಮಾಡ್ಯಾರ, ಅವ್ರ ದಿನ ಈಲ್ಡ್ ಸ್ಟಾರ್ಟ್ ಆಗಿಲ್ರಿ. ಅಲ್ಲಿ ಸರಡಿಗಿದಾಗ ಒಬ್ಬರು ಮಾಡ್ಯಾರ. ಇಲ್ಲಿ ನಮ್ಮ ಭಾಗದಾಗ ಅಂದ್ರೆ 3 ಜನ ಸರ್. ಈ ಕಡೆ ಕಮಲಾಪುರ ಸೈಡ್ ಹರಾರಿ, ಈ ಕಡೆ ಭೀಮಳ್ಳಿ ಅವರು ಮಾಡ್ಯಾರಿ. ಅಂದ್ರೆ ಈ ಪ್ರಕೃತಿ ವಿಕೋಪಕ್ಕೆ ಅದಕ್ಕೆ ಏನು ತೊಂದರೆ ಇಲ್ಲ, ತೊಂದರೆ ಇಲ್ಲ ಮೇನ್ ಅಂದ್ರೆ ವಾತಾವರಣದ ಏರ್ಪೇರು ಏನೇ ಇರಲಿ, ಏನೇ ಇರಲಿ, ಗಾಳಿ ಬೆಳೆ ಮೇಲೆ ಅಷ್ಟು ಪರಿಣಾಮ ಆಗಂಗಿಲ್ಲ. ಗಾಳಿ ಬಿಡ್ಲಿ, ಮಳೆ ಬರ್ಲಿ, ಏನಾದ್ರೂ. ಈಗ ಆಲಿಕಲ್ಲು ಅವು ಬಿದ್ದು ಕಾಯಿಗಳ ಮೇಲೆ ಏನಾಗುತ್ತೆ? ಕಾಯಿ ಬಿಡೋದೇ ಇಲ್ಲ, ಅಷ್ಟು ಗಾರ್ಡಿಂಗ್ ಇರ್ತದೆ. ಈಗ ನಮ್ ತೆಂಗಿನ ಗಿಡ ಇರ್ತದೆ ಸರ್, ತೆಂಗಿನಕಾಯಿ ಏನು ಬಿಡಲ್ಲ, ಎಲ್ಲ ಎಲಿಗೆ ಬಿಡದೆ ಬೀಳ್ತಾರೆ. ಅದೇ ಜಾತಿಗೆ ಸೇರಿದ್ದು ಅಂದ್ರೆ ಅಷ್ಟು ರಕ್ಷಣೆ ಇರ್ತದೆ, ಸೆಲ್ಫ್ ಪ್ರೊಟೆಕ್ಷನ್ ಅದರ. ಅದಕ್ಕೆ ಅಂದ್ರೆ ಬಿರ್ಸ್ ಕ್ರಾಪ್, ಅದು ಬಿರ್ಸ್ ಕ್ರಾಪ್ ರೀ. ಯಾರಾದ್ರೂ ತಗೋಬಹುದು, ಯಾರಾದ್ರೂ ತಗೋ. ಅಂದ್ರೆ ಕಂಪನಿಯವ್ರ ಜೊತೆಗೆ ಮಾತಾಡಿಕೊಂಡು, ತೋಟಗಾರಿಕಾ ಇಲಾಖೆ ಜೊತೆಗೆ ಒಂದು ಇದು ಮಾಡಿಕೊಂಡು, ಅವ್ರು ಬಂದು ನಮ್ಮ ಫೀಲ್ಡ್ ನೋಡಿ ಸೂಕ್ತ ಅದ ಅಂದಾಗೆ ಮುಂದುವರಿತಾರೆ ಸರ್. ಅದರದ್ದು ನರ್ಸರಿ ಇಂಪೋರ್ಟೆಡ್ ಸರ್, ಮಲೇಷ್ಯಾದಿಂದ ತರಿಸ್ತಾರಂತವ್ರು. ಅದು ಬಹಳ ಕಾಸ್ಟ್ಲಿ ಇರ್ತದ. ಕೇಂದ್ರ ಸರ್ಕಾರ ಯೋಜನೆದೊಳಗೆ ನಮಗ್ ಫ್ರೀ ಕೊಟ್ಟು ಅವ್ರ ದುಡ್ಡು ಕೊಡ್ತಾರೆ ಕಂಪನಿದವ್ರಿಗೆ. ಹೆಂಗದಾರೆ ಅದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಗ 13,290 ರೂಪಾಯಿ ಅದರ. ಅದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮಂತ್ಲಿ ರೇಟ್ ಬರ್ತದ್ರಿ. ನಂದು ಈಗ 11,290 ರೂಪಾಯಿ ಮಾರತಂದ್ರೆ ಇನ್ನ 2,000 ರೂಪಾಯಿ ನಂದು ಬ್ಯಾಲೆನ್ಸ್ ಉಳಿತದ್ರಿ. ಹಿಂಗ ವರ್ಷನಾಗ ಎಷ್ಟು ವೇರಿಯೇಷನ್ ಆಗಿರ್ತದ ಅದು ಬ್ಯಾಲೆನ್ಸ್ ಬೋನಸ್ ಅಂತ ಹಾಕತ್ತ. ಒಂದ್ ವರ್ಷ ಆದ್ಮೇಲೆ ನೇರವಾಗಿ ನಿಮ್ಮ ಅಕೌಂಟ್ಗೆ ಬರ್ತದೆ ಎಲ್ಲ? ನಮ್ಮ ಅಕೌಂಟ್ಗೆ ರೀ. ಈ ಕಂಪನಿದವ್ರು ನಮ್ದು ಮಾಲ್ ಒಯ್ದಿದ್ದು ತಿಂಗಳ ಹಾಕೋದ್ನು ಅಕೌಂಟ್ಗೆ ಬರ್ತದೆ ನೋಡ್ರಿ. ಯಾರಿಗಿನ ಪೇಮೆಂಟ್ ಹಾಕ್ರ ಅನ್ನೋದಿಲ್ಲ, ಬೀಡ್ರ ಅನ್ನೋದೇ. ಕೇಂದ್ರ ಸರ್ಕಾರದ್ದು ರೇಟ್ ಬಂದ ತಕ್ಷಣನೇ ಒಂದ್ ವಾರದಾಗ ಹಾಕಿಬಿಡ್ತಾರ ಸರ್. ಪ್ರತಿ ತಿಂಗಳ 10 ತಾರೀಕು ಒಳಗಾಗಿ ಎಲ್ಲರದು ಪೇಮೆಂಟ್ ಬಂದ್ಬಿಡ್ತಾರೆ ರೈತರದು.

ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಬೀಜಾಮೃತ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ. ಗಮನಿಸಬೇಕು, 100 ಕೆಜಿಯಷ್ಟು ಬೀಜವನ್ನ ಉಪಚಾರ ಮಾಡುವುದಕ್ಕೆ ದೇಸಿ ಆಕಳ ತಾಜಾ ಶಗಣಿ 5 ಕೆಜಿಯಷ್ಟು ಬೇಕಾಗ್ತದೆ. ಗಂಜಳ 5 ಲೀಟರ್, 20 ಲೀಟರ್ ನೀರು, ಸುಣ್ಣ 50 ಗ್ರಾಂನಷ್ಟು ಬೇಕಾಗ್ತದೆ. ಬೀಜ ಬಿತ್ತುವುದಕ್ಕಿಂತ ಹಿಂದಿನ ದಿವಸ ದೇಸಿ ಆಕಳ ತಾಜಾ ಶಗಣಿಯನ್ನ ಮಾಂಜರ್ಪಾಟ್ ಬಟ್ಟೆಯೊಳಗ ಕಟ್ಟಿ ಸಣ್ಣ ಡ್ರಮ್ನೊಳಗ ಈಗೇನು ಪ್ರಮಾಣ ಹೇಳಿದೀವಲ್ಲ ಗಂಜಳದು ಮತ್ತ ನೀರನ್ನ ಮಿಶ್ರಣ ಮಾಡಿದಂತಹ ದ್ರಾವಣದೊಳಗ ಈ ಸೆಗಣಿ ಮುಳುಗುವಂಗ ಆದ್ರ ತಳಕ ತಾಗಲಾರದಂಗ ಕಟ್ಟಿಗೆ ಸಹಾಯದಿಂದ ತೂಗು ಬಿಡಬೇಕು. 50 ಗ್ರಾಂ ಸುಣ್ಣವನ್ನ ನೀರಿನೊಳಗ ಕರಗಿಸಿ ಇಡಬೇಕು. ಮರು ದಿವಸ ಸಗಣಿಯನ್ನ ಕಿವುಚಿ ಹೊರಗೆ ತೆಗೆದು ಸುಣ್ಣದ ತಿಳಿ ನೀರನ್ನ ಈ ದ್ರಾವಣಕ್ಕೆ ಸೇರಿಸುವುದರಿಂದ ಬೀಜಾಮೃತ ತಯಾರಾದಂಗ ಲೆಕ್ಕ. ತೆಳು ಪದರಿನ ಸೋಯಾ ಅವರೆ ಮತ್ತು ಶೇಂಗಾ ಬೀಜವನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಬೀಜಗಳನ್ನ ಬೀಜಾಮೃತದೊಳಗ 5 ನಿಮಿಷ ನೆನೆಸಿ ನೆರಳಿನೊಳಗ ಒಣಗಿಸಬೇಕು. ಒಣಗಿಸುವುದಕ್ಕೆ ಗೋಣಿ ಚೀಲ ಬಳಸುವುದು ಒಳ್ಳೆಯದು. ಗೋಣಿ ಚೀಲ ಹೆಚ್ಚಾದಂತಹ ನೀರನ್ನು ಹೀರಿಕೊಂಡು ಬೀಜ ಜಲ್ದಿ ಒಣಗಿ ಬಿತ್ತುವುದಕ್ಕೆ ಸಹಾಯ ಮಾಡುತ್ತದೆ. ಬೀಜದಿಂದ ಮತ್ತು ಮಣ್ಣಿನಿಂದ ಹರಡುವಂತಹ ರೋಗಗಳನ್ನ ಬೀಜಾಮೃತ ನಿಯಂತ್ರಿಸುತ್ತದ. ಬೀಜಾಮೃತದೊಳಗಿರುವಂತಹ ಸಗಣಿ ಶಿಲೀಂಧ್ರ ನಾಶಕವಾಗಿಯೂ ಗಂಜಳು ದುಂಡಾಣು ನಾಶಕವಾಗಿಯೂ ಕೆಲಸ ನಿರ್ವಹಿಸ್ತವೆ. ಸುಣ್ಣ ಅಮ್ಲೀಯವಾಗಿರುವುದರಿಂದ ಬೀಜಾಮೃತವನ್ನ ತಟಸ್ಥಗೊಳಿಸುತ್ತದೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಸಂಪರ್ಕ ಮಾಡಬಹುದು. ಮಿನಿ ಮಾಹಿತಿ ಕೇಳಿದ್ರಿ. ಈಗ ಸಿದ್ದರಾಮ್ ವಾಗ್ಮಾರೆ ಮತ್ತು ಸಂಗಡಿಗರಿಂದ ಗೊಂದಳಿ ಪದ. ಎಷ್ಟ ತೊಳೆಯಲುವ ತಂಗಿ, ಎಷ್ಟ ತೊಳೆಯಲುವ ಮನಸ್ಸಿನ ಮೈಲಿಗೆ ಹೋಗಲುವ ತಂಗಿ, ಎಷ್ಟ ತೊಳೆಯಲುವ, ಎಷ್ಟ ತೊಳೆಯಲುವ ತಂಗಿ, ಎಷ್ಟ ತೊಳೆಯಲು ಮನಸ್ಸಿನ ಮೈಲಿಗೆ ಹೋಗಲುವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲಿಗೆ ಹೋಗಲುವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲಿಗೆ ಹೋಗಲುವಾ ತಂಗಿ, ಎಷ್ಟ ತೊಳೆಯಲುವಾ ಕೆಮ್ಮ ಚಾಕರ್ಸಿ ದೇವ ತೊಳಿದರೆ, ಕೆಮ್ಮ ಚಾಕರ್ಸಿ ದೇವ ತೊಳಿದರೆ ವಾಸನ ಹೋಗಲುವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲಿಗೆ ಹೋಗಲುವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲಿಗೆ ಹೋಗಲುವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲಿಗೆ ಹೋಗಲುವಾ ತಂಗಿ, ಎಷ್ಟ ತೊಳೆಯಲುವಾ ಹ್ಯಾಂಗ ಮಾಡಲುವಾ ತಂಗಿ, ಹ್ಯಾಂಗ ಮಾಡಲುವಾ ಪಂಚಭೂತ ನಮ್ಮ ದೇಹ, ಹ್ಯಾಂಗ ಮಾಡಲುವಾ ತಂಗಿ, ಹ್ಯಾಂಗ ಮಾಡಲುವಾ ಪಂಚಭೂತ ನಮ್ಮ ದೇಹ, ಹ್ಯಾಂಗ ಮಾಡಲುವಾ ಗುರುಮಡೊಳಯನ ಪಾದ ನೆಂಬಿದರೆ, ಏ ಗುರುಮಡೊಳಯನ ಪಾದ ನೆಂದಿದರೆ ಜ್ಞಾನ ಬರಲಿಲ್ಲವಾ ತಂಗಿ, ಎಷ್ಟ ತಿಳಿಯಲುವಾ ಮನಸ್ಸಿನ ಮೈಲಿಗೆ ಹೋಗಲುವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲಿಗೆ ಹೋಗಲುವಾ ತಂಗಿ, ಎಷ್ಟ ತೊಳೆಯಲುವಾ ಮನಸ್ಸಿನ ಮೈಲಿಗೆ ಹೋಗಲುವಾ ತಂಗಿ, ಎಷ್ಟ ತೊಳೆಯಲುವಾ ಶೀಲವಂತರುವಾ, ಶೀಲವಂತರುವಾ ತಂಗಿ, ಶೀಲವಂತರುವಾ ಶೀತನ ಚರಗಿ ವೈಯರುವಾ ಶೀಲವಂತರುವಾ ತಂಗಿ, ಶೀಲವಂತರುವಾ ಶೀತನ ಚರಗಿ ವೈಯರುವಾ ಶೀಲವಂತರುವಾ ದೀನ ಮನುಜನ ಸಂಗ ಮಾಡಿದರೆ, ದೀನ ಮನುಜನ ಸಂಗ ಮಾಡಿದರೆ ಜ್ಞಾನ ಬರಲಿಲ್ಲವಾ ತಂಗಿ, ಎಷ್ಟ ತೊಳೆಯಲುವಾ ಮಲ್ಲಿ ಹೋಗಲವ್ವ ತಂಗಿ ಯಶ ತೊಳೆಯಲವ್ವ ಕೆಮ್ಮ ಕಾಕಿ ಕಯವ ತೊಳಿದರೆ ಕೆಮ್ಮ ಕಾಕಿ ಕಯವ ತೊಳಿದರೆ ವಾಸನೋಗಲವ್ವ ತಂಗಿ ಯಶ ತೊಳೆಯಲವ್ವ ಮನಸ್ಸಿನ ಮೈಲಿ ಹೋಗಲವ್ವ ತಂಗಿ ಯಶ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಯಶ ತೊಳೆಯಲವ್ವ ಪಂಚಭೂತ ನಮ್ಮ ದೇಹ ಹ್ಯಾಂಗ ಮಾಡಲವ್ವ ತಂಗಿ ಹ್ಯಾಂಗ ಮಾಡಲವ್ವ ಪಂಚಭೂತ ನಮ್ಮ ದೇಹ ಹ್ಯಾಂಗ ಮಾಡಲವ್ವ ಕುರುಮಡೊಳೆಯದ ಪಾದ ನೆಂಬಿದರೆ ಕುರುಮಡವಲಯ ಪಾದ ನೆಂಬಿದರೆ ಜ್ಞಾನ ಬರವೆಲ್ಲವ್ವ ತಂಗಿ ಯಶ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಯಶ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಯಶ ತೊಳೆಯಲವ್ವ ಕೆಮ್ಮ ಚಾಕಸಿ ದೇವ ತೊಳಿದರೆ ಕೆಮ್ಮ ಚಾಕಸಿ ದೇವ ತೊಳೆದರೆ ವಾಸನ ಹೋಗಲವ್ವ ತಂಗಿ ಯಶ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಯಶ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಯಶ ತೊಳೆಯಲವ್ವ ಶೀಲವಂತನವ್ವ ತಂಗಿ ಶೀಲವಂತನವ್ವ ಶೀತನ ಚರಗೆ ಒಯ್ಯಲವ್ವ ಶೀಲವಂತನವ್ವ ಶೀತನ ಚರಗಿ ಒಯ್ಯರವ್ವ ಶೀಲವಂತರವ್ವ ಹೀನ ಮನುಜನ ಸಂಗ ಮಾಡಿದರೆ ಮನುಜನ ಸಂಗ ಮಾಡಿದರೆ ಜ್ಞಾನ ಬರಲಿಲ್ಲವ್ವ ತಂಗಿ ಯಶ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಯಶ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಯಶ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ